ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕೃಷಿವಾಣಿ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳಿದ್ರೆ ಇವತ್ತು ಸಾವಯವ ಕೃಷಿ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಈ ಬಾನುಲಿ ಸರಣಿಯಲ್ಲಿ ನಾವು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಇವತ್ತು ನನ್ನೊಂದಿಗೆ ಇದ್ದಾರೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎನ್ ದೇವಕುಮಾರ್ ಅವರು. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ. ಹಾಗೆ ಎಲ್ಲ ನಮ್ಮ ರೈತ ಬಾಂಧವರಿಗೂ ಮತ್ತೆ ಕೇಳುಗರಿಗೂ ನನ್ನ ನಮಸ್ಕಾರಗಳು. ಕೇಳಿದ್ರೆ ನಿಮಗೀಗಾಗಲೇ ಅರಿವಾಗಿರುವಂತೆ ಕಳೆದ ವಾರದಿಂದ ನಾವು ಕೃಷಿವಾಣಿ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿಯನ್ನು ಆರಂಭ ಮಾಡಿದ್ದೇವೆ. ಈ ಬಾನುಲಿ ಸರಣಿಗೆ ಸಂಪೂರ್ಣವಾದ ತಾಂತ್ರಿಕ ಮಾಹಿತಿಯನ್ನು ನೀಡುತ್ತಾ ಇರೋದು ಕೃಷಿ ಮಹಾವಿದ್ಯಾಲಯ ಕಾರ್ಯಕೆರೆ. ಹೀಗಾಗಿ ಇವತ್ತು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಸಾವಯವ ಕೃಷಿ ಕುರಿತಂತೆ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ಡಾಕ್ಟರ್ ಎನ್ ದೇವಕುಮಾರ್ ಅವರು ನನ್ನೊಂದಿಗೆ ಇದ್ದಾರೆ. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನೊಮ್ಮೆ ಗಮನಿಸಿಕೊಳ್ಳಿ. 244-5258 24-6289 ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಗಮನಿಸಿ 24-5258-24-6289 STD ಕ್ರಮ ಸಂಖ್ಯೆ 08172 ಮೊದಲ ದೂರವಾಣಿ ಕರೆ ಯಾರದ್ದು ಅಂತ ನೋಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್. ಹೇಳಿ ಸರ್, ಯಾರು? ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಸ್ಲೆ ಗ್ರಾಮದಿಂದ ಮಾದೇಶ್ ಶೆಟ್ರು ಮಾಡೋ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ಹೇಳಿ ಮಾದೇಶ್ ಶೆಟ್ರೆ. ಸರ್, ಈಗ ನಾವು ಭತ್ತದ ಸಸಿಗಳನ್ನ ಮಾಡಬೇಕಾದ್ರೆ ಸಾವಯವ ಪದ್ಧತಿಯಲ್ಲಿ ಯಾವ ಮಟ್ಟದಲ್ಲಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈಗ ಭತ್ತದ ಸಸಿಗಳನ್ನ ಸಾವಯವದಲ್ಲಿ ಮಾಡ್ತಕ್ಕಂಥದ್ದು ಬೇರೆ ಈಗ ತರಕಾರಿ ಬೆಳೆಗಳಿಗೆ ಹೋಲಿಸಿದ್ರೆ ತುಂಬಾನೇ ಸುಲಭ ಅಂತ ಹೇಳ್ಬೋದು. ಯಾತಕ್ಕೆ ಅಂತಂದ್ರೆ, ಈಗ ತಮ್ಗೆಲ್ಲ ಗೊತ್ತೇ ಇದೆ, ಈಗ ಒಂದು ಸುಮಾರು ಒಂದು 30 ವರ್ಷದ ಹಿಂದಕ್ಕೆ ನೀವು ಯೋಚನೆ ಮಾಡೋದಾದ್ರೆ, ಅವತ್ತಿನ ದಿವಸ ನಾವು ಸಸಿ ಮಡಿಗಳು ಏನ್ ಮಾಡ್ತಾ ಇದೀವಿ, ಭತ್ತದ್ದು ಹೆಚ್ಚು ಕಡಿಮೆ ಸಾವಯವದಲ್ಲೇ ಇತ್ತು. ಅಲ್ಲಿ ಚೆನ್ನಾಗಿ ಭೂಮಿಯನ್ನ ಹದ ಮಾಡಿದ ನಂತರ ಚೆನ್ನಾಗಿ ಮಾಗಿದಂತ ಅಥವಾ ಕಳೆದಂತ ಕಾಂಪೋಸ್ಟ್ ಅನ್ನ ನಾವು ಹಾಕ್ತೇವೆ. ಚೆನ್ನಾಗಿ ಆ ಒಂದು ಮಣ್ಣಿಗೆ ಬೆರೆಸಿ ಒಂದು 2 ವಾರದ ನಂತರ ನಾವು ಸಸಿ ಮಡಿಗಳನ್ನ ಬಿತ್ತನೆ ಮಾಡಿದ್ರೆ, ಅದರಲ್ಲಿ ಭತ್ತವನ್ನ ಮೊಳಕೆ ಬಂದಂತ ಭತ್ತವನ್ನ ಬಿತ್ತನೆ ಮಾಡಿದ್ರೆ ತುಂಬಾ ಹುಲಸಾಗಿ ಬರುತ್ತೆ, ಚೆನ್ನಾಗಿನೂ ಬರುತ್ತೆ. 18-20 ದಿವಸ ಬರುತ್ತೆ. ಅದಕ್ಕೆ ಇತ್ತೀಚೆಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಎಲ್ಲೆಲ್ಲಿ ಸ್ವಲ್ಪ ಮಟ್ಟಿಗೆ ಈ ಎರೆ ಜಲ ಅಂತ ಏನಿದೆ, ಎರೆಹುಳದ ಜಲ ಇದೆಯಲ್ಲ, ಅದು ಸಿಕ್ಕಿದ್ರೆ ಒಂದು ಸಾರಿ ನಾವು ಸಿಂಪಡಣೆ ಮಾಡಬೇಕು. ಅದ್ರ ಜೊತೆಗೆ ಇನ್ನೂ ಏನಾದರೂ ಈ ಒಂದು ಪೈರು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅಂದ್ರೆ, ನಮ್ಮ ರಾಸುಗಳ ಅಥವಾ ದನಕರುಗಳ ಗಂಜಲ ಏನಿದೆ ಅದನ್ನ 1:5 ಪ್ರಮಾಣದಲ್ಲಿ ನಾವು ಒಂದು ಬಕೆಟ್ ಗಂಜಲ ತಗೊಂಡ್ರೆ 5 ಬಕೆಟ್ ನೀರನ್ನ ಹಾಕಿ ಅದನ್ನ ತಿಳಿ ಮಾಡಿಕೊಂಡು ಒಂದೆರಡು ಸಾರಿ ಅದಕ್ಕೆ ಹಾಕಿದ್ರೆ ಸಸಿ ಮಡಿಗಳು ತುಂಬಾ ಚೆನ್ನಾಗಿ ಬರ್ತವೆ. ಇದನ್ನ ನಾವು ಬೇರೆ ಒಂದು ಸಸಿ ಮಡಿಗಳಲ್ಲೂ ನಾವು ಬಳಕೆ ಮಾಡಿದ್ದೀವಿ. ಒಳ್ಳೆ ಮಾಹಿತಿ ಕೊಟ್ಟರೆ. ಶುಭರಾತ್ರಿ. ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್, ನಾವು ದೇವರಾಜ್ ಅಂತ ಮರ್ಕೂರಿ ಆಸಂತನ. ಹೇಳಿ ದೇವರಾಜ್. ಸಾವಯವ ಕೃಷಿ ಅಂದ್ರೆ ಏನು, ಅದ್ರ ಮಹತ್ವ ಏನು? ಮೊದಲು ಬಹಳ ಬೇಸಿಕ್ ಪ್ರಶ್ನೆ ಕೇಳ್ತಾ ಇದ್ದೀವಿ. ಬೇರೆ ಇನ್ನೇನು ಬೇರೆ ಏನಾದ್ರೂ ಇದೆಯಾ? ಬೇರೆ ಇದೆ ಅದಕ್ಕೆ ಹೇಳಿ. ನೆಕ್ಸ್ಟ್ ಏನಿದೆ ಕೇಳ್ರಿ, ಯಾಕೆಂದ್ರೆ ಇದನ್ನ ಎಲ್ಲ ನಾವು ಮೊದಲು ಈಗೊಂದು 3 ತಿಂಗಳಿಂದ ಸಾವಯವ ಕೃಷಿ ಬಗ್ಗೆನೇ ಮಾತಾಡಿದ್ವಿ ಕೇಶವಮೂರ್ತಿಗಳು, ನಾವು ತಾವು ಕೇಳಿದಿರಿ ಅಂತ ಅನ್ಕೊಂಡಿದ್ದೀನಿ. ಈಗ ಅದನ್ನ ತಾವು ಕೇಳಿದಿರಿ, ಹೇಳ್ತೀನಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈಗ ಎಲ್ಲಾ ನಮ್ಮ ರೈತ ಬಾಂಧವರಿಗೂ ಮತ್ತೆ ಕೇಳುಗರಿಗೂ ಬಹಳ ಸ್ಪಷ್ಟವಾಗಿ ಮತ್ತೆ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ, ಇವತ್ತು ನಾವು ಕೃಷಿ ಏನ್ ಮಾಡ್ತಾ ಇದೀವಿ, ಕೃಷಿಯಲ್ಲಿ ಯಾವುದೇ ರೀತಿಯಾದ ಏನು ಯಾವುದೇ ನಾವು ಏನು ಕೃತಕವಾಗಿ ಸಿದ್ಧಪಡಿಸಿದಂತ ರಾಸಾಯನಿಕಗಳಾಗ್ಲಿ ಬೆಳೆ ಪ್ರಚೋದಕಗಳಾಗ್ಲಿ ಅಥವಾ ಯಾವುದೇ ರೀತಿಯಾದ ಈ ಕೀಟ ಮತ್ತು ರೋಗ ನಾಶಕಗಳನ್ನ ಬಳಕೆ ಮಾಡದೆ ನೈಸರ್ಗಿಕವಾಗಿ ದೊರೆತಕ್ಕಂತ ಎಲ್ಲಾ ರೀತಿಯಾದ ವಸ್ತುಗಳನ್ನ ನಾವು ವ್ಯವಸ್ಥಿತವಾಗಿ ಅದನ್ನ ತತ್ವಗಳ ಆಧಾರದ ಮೇಲೆ ಮಾಡತಕ್ಕಂತ ಕೃಷಿಗೆ ಸಾವಯವ ಕೃಷಿ ಅಂತ ಹೇಳ್ತೀವಿ. ಸರ್, ಈಗ ಭೂಮಿಗೆ ಸಾವಯವ ಕೃಷಿಗೆ ಸಾವಯವ ಕೃಷಿ ಅಂತ ಹೇಳಿದ್ರಲ್ಲ, ಹೇಳಿದ್ದಾರೆ, ಇದಕ್ಕೆ ಸಗಣಿ ಗೊಬ್ಬರ ಇರ್ಬೋದು ಇಲ್ಲ ಹಸಿರೊಳೆ ಗೊಬ್ಬರ ಇರ್ಬೋದು ಯಾವ್ದನ್ನ ನಾವು ಅದನ್ನ ಬಳಸ್ಕೊಂಡು ಡೆವಲಪ್ ಮಾಡ್ಕೋತೀವಿ ಜಮೀನ. ಹೌದು. ಆದ್ರೆ ಈ ರಾಸಾಯನಿಕ ವಸ್ತುಗಳನ್ನ ನಾವು ಉಪಯೋಗಿಸ್ತೀವಲ್ಲ, ಅದಕ್ಕೂ ಇದಕ್ಕೂ ಎರಡಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಅಲ್ಲ, ವ್ಯತ್ಯಾಸ ಅಂತಂದ್ರೆ ತಮ್ಗೆ ಗೊತ್ತಿದೆ ಏನಾಗುತ್ತೆ, ರಾಸಾಯನಿಕಗಳಿಗೂ ಮತ್ತೆ ಈ ಸಾವಯವ ಪದಾರ್ಥಗಳಿಗೂ ಅನೇಕ ರೀತಿಯಾದ ಈ ವ್ಯತ್ಯಾಸಗಳನ್ನ ಕಾಣಬಹುದು. ಒಂದು ಬಹಳ ಮುಖ್ಯವಾದ್ದು ಹೇಳೋದಾದ್ರೆ, ಈಗ ಸಾವಯವ ಗೊಬ್ಬರಗಳಾಗ್ಬೋದು ಅಥವಾ ಸಾವಯವ ಪದಾರ್ಥಗಳು ಅಂತ ನಾವೇನ್ ತಗೊಳ್ತೀವಿ, ಅದರಲ್ಲಿರ್ತಕ್ಕಂತ ಪೋಷಕಾಂಶಗಳ ಪ್ರಮಾಣ ಅಗಾಧವಾದ ವ್ಯತ್ಯಾಸ ಇದೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಕೊಟ್ಟಿಗೆ ಗೊಬ್ಬರ ತಗೊಂಡ್ರೆ ನಾವೆಲ್ಲರೂ ಮಾತಾಡೋದು ಸಾರಜನಕದ ಬಗ್ಗೆ ಹೆಚ್ಚಾಗಿ ಮಾತಾಡ್ತೀವಿ. ಸಾರಜನಕ ಕೊಟ್ಟಿಗೆ ಗೊಬ್ಬರದಲ್ಲಿ 0.4% ಗರಿಷ್ಠ ಅಂದ್ರೆ ಕೆಲವೊಂದು ಅದರಲ್ಲಿರ್ತಕ್ಕಂತ ಅಂಶಗಳನ್ನು ಒಳಗೊಂಡು ನೋಡೋದಾದ್ರೆ 1% ಸಾರಜನಕ ಇರುತ್ತೆ. ಅದೇ ನಾವು ಯೂರಿಯಾ ತಗೊಂಡ್ರೆ ಅದರಲ್ಲಿ 46% ಇರುತ್ತೆ. ಅಂದ್ರೆ 100 kg ಯೂರಿಯಾ ಹಾಕಿದ್ರೆ 46 kg ನಿಮಗೆ ಸಾರಜನಕ ಬೆಳೆಗಳಿಗೆ ಲಭ್ಯವಾಗುತ್ತೆ. ಅದೇ ನೀವು ಕೊಟ್ಟಿಗೆ ಗೊಬ್ಬರ 100 kg ಹಾಕಿದ್ರೆ 0.5 kg 1 kg ಅಷ್ಟು ಸಾರಜನಕ ದೊರಕುತ್ತೆ. ಇದು ಇದರ ಜೊತೆಗೆ ನಿಮ್ಗೆ ಇನ್ನೂ ಕೆಲವು ಸಾರಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನನ್ನ ಸಂಪರ್ಕಿಸಿ ವಿವರವಾಗಿ ಮಾತಾಡೋಣ. ಸರ್, ಭೂಮಿ ಈಗ ಯಾವುದೇ ಭೂಮಿ ಆದ್ರೂ ಫಲವತ್ತತೆ ತಾನು ಹಾಳು ಮಾಡ್ಕೊಳ್ಳಿ ಶಾಶ್ವತ ಸ್ವಲ್ಪ ದಿವಸ ಅದರ ಶಕ್ತಿ ಉಳಿಸ್ಕೊಳ್ಳುತ್ತೆ ಅಂತ ನಾವು ಉಳಿಸ್ಕೋಬೇಕಾದ್ರೆ ಜಮೀನನ್ನ, ಹೌದು, ಆ ಜಮೀನಿಗೆ ನಾವು ಕೆಮಿಕಲ್ಸ್ ಏನಿದೆ ಫರ್ಟಿಲೈಸರ್ಸ್ ಈಗೆಲ್ಲ ನಾನಾ ರೀತಿಯ ಫರ್ಟಿಲೈಸರ್ ಗಳು ಬಂದಿದಾವಲ್ಲ, ಹೇಳ್ರಿ, ಅವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಆದಷ್ಟು ಈಗ 70% ಆಗ್ಲಿ ಕಡಿಮೆ ಮಾಡ್ಕೊಂಡು ಕೇವಲ ಒಂದ್ 20-25 ಭಾಗ ಮಾತ್ರ ಉಪಯೋಗಿಸಲಂಗೆ ನಾವು ವ್ಯವಸ್ಥೆ ಮಾಡ್ಕೊಂಡು ಅದೇ 75% ನಾವು ಸಗಣಿ ಗೊಬ್ಬರ ಇರ್ಬೋದು ಇಲ್ಲ ಇನ್ನೊಂದ್ ತರ. ನಿಮ್ ಪ್ರಶ್ನೆ ಏನಿದೆ ಕೇಳ್ರಿ, ಪ್ರಶ್ನೆ ಕೇಳಿದ್ರೆ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ ಕಣ್ಣ. ಅದು ಅವನ್ನ ಉಪಯೋಗಿಸಿ ಏನ್ ಮಾಡ್ಕೊಂಡ್ರೆ ಫಲವತ್ತತೆ ಹಾಳಾಗಲ್ಲ ಅನ್ಸುತ್ತೆ. ಹೌದೌದು, ನಿಜನೇ, ತಾವ್ ಹೇಳಿದ್ ನಿಜನೇ. ಒಳ್ಳೇದು ದೇವರಾಜ್ ಅವರೇ, ಒಳ್ಳೆ ಉಪಯುಕ್ತವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು, ನಮಸ್ಕಾರ. ಡಾಕ್ಟರ್, ಈಗ ಕೃಷಿ ವಿಶ್ವವಿದ್ಯಾನಿಲಯ ಸಾವಯವ ಕೃಷಿ ಪದ್ಧತಿಗಳನ್ನೇ ಅಭಿವೃದ್ಧಿಪಡಿಸಿದೆ. ಹೌದು, ಆ ಸಾಲಿನಲ್ಲಿ ಈ ತಾಂತ್ರಿಕತೆಗಳ ಅಭಿವೃದ್ಧಿಪಡಿಸೋದ್ರಲ್ಲಿ ತಾವು ಕೂಡ ಇದ್ದೀರಿ. ಏನೇನೆಲ್ಲ ಹೊಸ ತಾಂತ್ರಿಕತೆಗಳು ಈ ಸಾವಯವ ಕೃಷಿಯಲ್ಲಿ ಬಂದಿದೆ? ಸಾವಯವ ಕೃಷಿಯಲ್ಲಿ ತಾವು ಹೇಳೋದಾದ್ರೆ ಹಲವಾರು ಈಗಾಗಲೇ ಪ್ರಚಲಿತದಲ್ಲಿರ್ತಕ್ಕಂಥ ಸಾವಯವ ಪದಾರ್ಥಗಳೇನಿದ್ದಾವೆ ನಾವು ಸಾವಯವ ಕೃಷಿಯಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಈ ದ್ರವ ರೂಪದ ಗೊಬ್ಬರಗಳ ಬಗ್ಗೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಸಾಕಷ್ಟು ಸಂಶೋಧನೆಯನ್ನು ನಾವು ಕೈಗೊಂಡಿದ್ದೀವಿ. ಅದರಲ್ಲಿ ಹೇಳೋದಾದ್ರೆ ಜೀವಾಮೃತ ಆಗ್ಬೋದು. ಸರ್, ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಸರ್. ನಮಸ್ಕಾರ, ಯಾರು ಎಲ್ಲಿಂದ? ಸಲಗಾಮೆ ದೇವಿ ಹೇಳಿ, ಹಾಸನ ತಾಲೂಕು. ಹೆಸರು? ರವೀಶ್ ಅಂತ. ರೋಗಿ ಏನಂತ? ರವೀಶ್. ರವೀಶ, ರವೀಶ. ಹೇಳಿ ರವೀಶ್. ಇದು ನಾವು ನ್ಯೂ ಅಲ್ಗಿಯಲ್ಲಿ ಶುಂಠಿ ಬೆಳೆಸ್ತೀವಿ ಸರ್. 7 ತಿಂಗಳು ಆದ್ಮೇಲೆ ಹುಳ ಬೀಳುತ್ತೆ. ಹುಳ ಬಿತ್ತು ಅಂತ ನಾವು ಏನು ಬೇರೆ ಇದ್ ಮಾಡಕ್ಕಾಗಲ್ಲ, ಅವರು ದೇವಕುಮಾರ್ ಕಡೆಯಿಂದ ಏನಾರ ಸಾರ್ ಕಡೆಯಿಂದ ಏನಾರ. ರವೀಶ್ ಅವರೇ, ನೀವು ಸಾವಯವದಲ್ಲಿ ಬೆಳೀತಾ ಇದ್ದೀರಾ ಅಥವಾ ಎಲ್ಲ ರಾಸಾಯನಿಕಗಳನ್ನ ಬಳಕೆ ಮಾಡಿ ಬೆಳೀತಾ ಇದ್ದೀರಾ? ಸಾವಯವದಲ್ಲೇ ಬೆಳೀತದೀವಿ ಸರ್. 7 ತಿಂಗಳವರೆಗೂ ಏನು ಹುಳ ಬೀಳಲ್ಲ ಗೆಡ್ಡೆಲಿ. ಆಯ್ತು. ಆಮೇಲೆ ಏನು ಮಾಡ್ಲಿಲ್ಲ ಅಂದ್ರೆ ಹುಳ ಬೀಳುತ್ತೆ. ಯಾವ ತರ ಈ ಹುಳ ಸರ್? ಕೊರಕ ತರ ಬರುತ್ತಾ ಒಳಗೆ ಕಾಂಡ ಪರಿ? ಈಗ ಹಾಗಿದ್ರು ತಾವು ಇಲ್ಲೇ ಇದ್ರಿ, ಆ ಒಂದು ಮಾದರಿಗಳನ್ನ ತಗೊಂಡು ನಮ್ಮ ಕಾಲೇಜಿಗೆ ಬಂದ್ರೆ ಸಾವಯವ ರೀತಿಯಲ್ಲಿ ಯಾವ ರೀತಿ ಅದನ್ನ ಮಾಡಬಹುದು, ಅದರಲ್ಲಿ ಏನ್ ಹುಳ ಇದೆ ಅದಕ್ಕೆ ಯಾವ ರೀತಿ ಪರಿಹಾರಗಳನ್ನ ಸೂಚಿಸಬಹುದು ಅನ್ನೋದನ್ನ ಖಂಡಿತ ನಿಮ್ಗೆ ಹೇಳ್ತೇವೆ. ಏನಂದ್ರೆ ತರಬೇಕಾಗತ್ತೆ, ಅಲ್ಲ, ಆ ಒಂದು ಮಾದರಿಯನ್ನ ನೀವು ತರಬೇಕು ಶುಂಠಿನ ಕಾಲೇಜ್ ತಗೊಂಬನ್ನಿ. ಕೊನೆಯಲ್ಲಿ ನಮ್ಮ ನಂಬರ್ ಹೇಳ್ತೀವಿ. ಇದೆಯಾ? ಹಾಗಾದ್ರೆ ಕಾಲೇಜಿಗೆ ಬನ್ನಿ, ಬನ್ನಿ, ಒಂದು ತಾವು ಫೋನ್ ಮಾಡಿ ಬನ್ನಿ, ಅದನ್ನ ಮಾತಾಡೋಣ. ತಿಂಗಳು ಕಳೆದಾದ್ಮೇಲೆ ಗೆಡ್ಡೆ ತಗೊಂಡ್ಬರ್ತೀವಿ ಸರ್. ನಮಸ್ಕಾರ. ಉಳಿದವರ ಅನುಕೂಲಕ್ಕೆ ಅಂತನಾದ್ರೂ ಸೂಕ್ಷ್ಮವಾಗಿ ಹೇಳಿ ಸರ್, ಯಾವ ತರ ಹತೋಟಿ ಮಾಡ್ಕೋಬಹುದು? ಇಲ್ಲಿ ಏನಾಗುತ್ತೆ ಕೇಶಮೂರ್ತಿಗಳೇ ಅಂದ್ರೆ, ಅಲ್ಲಿ ಯಾವ ರೀತಿ ಹುಳ ಬರ್ತಾ ಇದಾವೆ, ಈಗ ಗೆದ್ದಲು ಬರುವಂತ ಸಂದರ್ಭಗಳಿದಾವೆ, ಅದಲ್ಲದೆ ಈ ಒಂದು ಗೆಡ್ಡೆ ಇದೆಯಲ್ಲ, ಗೆಡ್ಡೆ ಕೊರಕ ಬರುತ್ತೆ, ಇವೆರಡನ್ನು ನಾವು ವ್ಯತ್ಯಾಸ ಮಾಡಬೇಕಾಗುತ್ತೆ. ಈಗ ಗೆದ್ದಲಾದ್ರೆ ನಾವೇನ್ ಮಾಡ್ತೀವಿ, ನೀರಿನ ಪ್ರಮಾಣನ ಒಂದ್ ಸ್ವಲ್ಪ ಜಾಸ್ತಿ ಮಾಡಬಹುದು, ಈ ತಮಗೆ ಗೊತ್ತಿದೆ, ಸ್ವಲ್ಪ ಕಡಿಮೆ ಆದ್ರೂ ನೀರು ಆವಾಗ ಗೆದ್ದಲು ಬಂದ್ಬಿಡುತ್ತೆ. ಬೇರೆದಾದ್ರೆ ಅದಕ್ಕೆ ಸೂಕ್ತವಾದ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ವಸ್ತುಗಳು ಹೇಳ್ಬೋದು, ಅಥವಾ ಸೂಕ್ಷ್ಮ ಜೀವಿಗಳಿಂದ ಏನಾದರೂ ಹೋಗೋದಾದ್ರೆ ಅದನ್ನ ಮಾಡಬಹುದು. ಮಾಡಬಹುದು ಅಂತಂದ್ರೆ ಅದಕ್ಕೆ ಈಗ ಶುಂಠಿ ಸಾಕಷ್ಟು ಪ್ರದೇಶದಲ್ಲಿ ಇರೋದ್ರಿಂದ ಪ್ರಧಾನವಾದ ಸಮಸ್ಯೆ ಆಗಿರೋದ್ರಿಂದ ಮಾಡಬಹುದು. ಈಗ ನಮ್ಮಲ್ಲಿ ಈಗ ಏನಾಗುತ್ತೆ, ಆ ಒಂದು ಮಾದರಿಗಳನ್ನ ಕಾಲೇಜಿಗೆ ತಂದ್ರೆ ಅದನ್ನು ಪರೀಕ್ಷೆ ಮಾಡಿ ನಾವು ಹೇಳಿ. ಮತ್ತೊಂದು ದೂರವಾಣಿ ಕರೆ ಇದೆ ಸರ್. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್. ಹೇಳಿ ಸರ್. ಯಾರು ಸರ್? ಮಂಡ್ಯ ತಾಲೂಕು ಹುಬ್ಳಿ ಹುಲಿ ಕೆರೆಕೊಪ್ಪ ಗ್ರಾಮ. ಹೆಸರೇನು ಹೇಳಿದ್ರೆ? ಚಂದ್ರ. ಹೇಳಿ ಚಂದ್ರ ಅವ್ರೆ. ಸರ್, ಸಾವಯವ ಬೇಸಾಯದಲ್ಲಿ ಜಾಸ್ತಿ ಮಣ್ಣು ಗೋಡು ಇವೆಲ್ಲ ಒಡೆದು ಬರ್ವ ಮಾಡ್ಕೋಬೇಕು ಅಲ್ವ ಸರ್? ಹೌದು. ಹಾಗೆ ಹಸಿರೆಲೆ ಗೊಬ್ಬರನು ಹೆಚ್ಚಾಗಿ ಬೆಳಿಬೇಕು ಬೆಳಿಬೇಕಾಗುತ್ತೆ ಚಂದ್ರ ಅವ್ರೆ. ಸರ್, ಆಮೇಲೆ ಈ ಗಂಜಾ ಇವೆಲ್ಲ ಶೇಖರಣೆ ಮಾಡಿ ಭೂಮಿ ಹಾಕ್ಬೇಕು ಸರ್? ಇದರಲ್ಲಿ ಎರಡು ರೀತಿ ಇದೆ, ಯಾವ ಬೆಳೆಗೆ ಅಂತೀರಿ ಚಂದ್ರ ಅವರೇ? ಸರ್, ಈ ತರಕಾರಿ ಬೆಳೆಗಳು. ತರಕಾರಿಗಾದ್ರೆ ನಾವು ಈಗ ತಮ್ಗೆಲ್ರಿಗೂ ಗೊತ್ತಿದೆ, ಸಾವಯವದಲ್ಲಿ ಬೆಳೀತಕ್ಕಂಥವ್ರಿಗೆ ಬಹಳಷ್ಟು ಗೊತ್ತಿರ್ತಕ್ಕಂತ ವಿಷಯ ಅಂದ್ರೆ ಈಗ ಬಯೋಡೈಜೆಸ್ಟ್ ಅಂತ ಮಾಡ್ತೀವಿ. ಏನು ಜೀವ ಸಾರಘಟಕ ಅಂತ ಬಹಳ ಸುಲಭವಾಗಿ ಹೇಳ್ತಾರೆ, ಜೈವಿಕ ಜೀರ್ಣ ಘಟಕ ಅಂತಾನು ಹೇಳ್ತಾರೆ. ಸೊ ಅದನ್ನ ಮಾಡಿದ್ರೆ ಅಲ್ಲಿ ಎರಡು ಮೂರು ರೀತಿಯಾದ ಅನುಕೂಲಗಳಾಗುತ್ತೆ. ಒಂದು, ನಾವು ಕೊಟ್ಟಿಗೆ ಎಲ್ಲಾನು ಗುಡಿಸ್ತೀವಲ್ಲ, ತೊಳಿತೀವಲ್ಲ, ತೊಳೆದಂತ ನೀರು ನೇರವಾಗಿ ನಮ್ಗೆ ಆ ಒಂದು ಬಯೋಡೈಜೆಸ್ಟ್ ಹೋಗುತ್ತೆ, ಸಾರ ಘಟಕಕ್ಕೆ ಹೋಗುತ್ತೆ. ಅಲ್ಲಿ ನೀರು ಪೋಲಾಗೋದಿಲ್ಲ. ನೀರಷ್ಟೇ ಅಲ್ಲ, ಬೆಳೆಗಳಿಗೆ ಬಹಳಷ್ಟು ಉತ್ಕೃಷ್ಟವಾಗಿ ಬೇಕಾಗ್ತಕ್ಕಂಥ ಪೋಷಕಾಂಶಗಳು ಪೋಲಾಗೋದಿಲ್ಲ. ಅದನ್ನ ನಾವು ಆ ಇದರಲ್ಲಿ ಬಯೋಡೈಜೆಸ್ಟ್ ಅಲ್ಲಿ ಶೇಖರಣೆ ಮಾಡಿಕೊಂಡು ಅದನ್ನ ಆ ನಿಮ್ಮಲ್ಲಿರ್ತಕ್ಕಂಥ ಎಷ್ಟು ದನಕರುಗಳಿದ್ದಾವೆ ಅದಕ್ಕೆ ಸೂಕ್ತವಾದ ಒಂದು ರಚನೆಯನ್ನ ನೀವು ನಿರ್ಮಾಣ ಮಾಡಿಕೊಂಡು ಅದನ್ನ ಬಿಟ್ಕೊಂಡ್ರೆ ಸಾಮಾನ್ಯವಾಗಿ ನಾವು ಮೂರು ವಾರಗಳ ಕಾಲ ಇದ್ರೆ ಒಳ್ಳೇದು ಅಂತ ಹೇಳ್ತೀವಿ ಶೇಖರಣೆ ಮಾಡಿ. ಆವಾಗ ಟಾರ್ಗನ್ ಮೇಲೆ ಹಾಕೋದು ಕಬ್ಬು ಅನುಕೂಲ ಆಯ್ತಿದೆ ಸರ್? ಹೌದು, ಆಗುತ್ತೆ ಚಂದ್ರ ಅವರೇ, ಆಗುತ್ತೆ. ತರ್ಗನ್ ಮೇಲೆ ಹಾಕಿದ್ರೆ ತರ್ಗು ಒಂದ್ ಸ್ವಲ್ಪ ಬೇಗ ಅದು ಕಳೀತದೆ. ಆ ತರ ಮಾಡಿ ತಾವು ಮಾಡ್ಕೋಬಹುದು. ಆ ತರ್ಗನ್ನ ಕಳಿಸೋದಕ್ಕೆ ಬೇರೆ ಬೇರೆ ವಿಧಾನಗಳಿದಾವೆ, ಸಾವಯವದಲ್ಲಿ ಬೇಕಾದಷ್ಟು ವಿಧಾನಗಳಿದಾವೆ, ಅದನ್ನ ನಾವು ಬಳಕೆ ಮಾಡಿಕೊಂಡು ಮಾಡಬಹುದು ಚಂದ್ರ. ಸುಣ್ಣ ಸ್ವಲ್ಪ ಹಾಕ್ತಾರೆ, ಸುಣ್ಣ ಹಾಕ್ತೀವಿ ಹಾಕಿದ್ರೆ ಇನ್ನೂ ಸ್ವಲ್ಪ ಬೇಗ ಕಳೀತೆ. ಆಗ್ಬೋದಾ? ಧನ್ಯವಾದ. ಒಳ್ಳೆತ್ತು ಚಂದ್ರ ಅವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್, ಬಾಲಸುಬ್ರಹ್ಮಣ್ಯ ಕಿತ್ತೂರಿಂದ ಮಾತಾಡ್ತಾ ಇದ್ದೇನೆ. ಹೇಳಿ ಬಾಲಸುಬ್ರಹ್ಮಣ್ಯ ಅವರ. ಇವರಿಗೂ ನಮಸ್ಕಾರ, ಡಾಕ್ಟರ್ಗೂ ನಮಸ್ಕಾರ. ಹೇಳಿ ಸುಬ್ರಹ್ಮಣ್ಯ. ಸರ್, ನಮ್ದು ಈಗ ಸಾವಯವ ಕೃಷಿನಲ್ಲಿ ಯಂತ್ರ ಕೃಷಿನೂ ಬಳಸ್ಬೋದು ಅಲ್ವಾ ಸರ್? ಸಾವಯವ ಕೃಷಿಯಲ್ಲಿ ಯಂತ್ರ ಕೃಷಿ ಮಾಡಬಹುದು, ಯಂತ್ರಗಳನ್ನು ಬಳಕೆ ಮಾಡಬಹುದು. ಅದಕ್ಕೇನು ಸಾವಯವ ಅಲ್ಲ? ಇಲ್ಲ, ಯಂತ್ರಗಳನ್ನ ಮಾಡಬಹುದು. ಈಗ ನಾವು ಒಕ್ಕಣೆ ಎಲ್ಲಾನು ಸಾವಯವದಲ್ಲಿ ಯಂತ್ರಗಳನ್ನು ಬಳಕೆ ಮಾಡಬಹುದು. ಅದಾದ ನಂತರ ಮೌಲ್ಯವರ್ಧನೆ ಮಾಡ್ತೀವಿ, ಪ್ರೊಸೆಸಿಂಗ್ ಇದು ಸಂಸ್ಕರಣೆ ಮಾಡ್ತೀವಿ. ಮಾಡಬಹುದು ಸುಬ್ರಹ್ಮಣ್ಯ ಅವರು. ಇಲ್ಲಿ ಏನಾಗಿದೆ ಅಂದ್ರೆ, ಎಲ್ಲ ಒಂದ್ ಕಡೆ ನಮ್ಮ ಕೆಲವರಲ್ಲಿ ಸಾವಯವ ಕೃಷಿಕರಲ್ಲಿ ಸಾವಯವ ಅಂದ್ರೆ ನಾವ್ ಏನು ಬಳಸಂಗಿಲ್ವೇನೋ, ಯಂತ್ರಗಳು ಬಳಕೆ ಮಾಡಂಗಿಲ್ಲ, ಅಥವಾ ಇವತ್ತು ಹೊಸ ತಳಿಗಳು ಏನಿದಾವೆ ಹೈಬ್ರಿಡ್ ತಳಿ ಈ ತರದ ಬಳಕೆ ಮಾಡಂಗಿಲ್ವೇನೋ ಅಂತ ಒಂದು ಅಭಿಪ್ರಾಯ ಇದೆ. ಆ ತರದವೇನಿಲ್ಲ, ಕೆಲವೊಂದು ನಿಬಂಧನೆಗಳಿದಾವೆ. ಅದನ್ ಬಿಟ್ರೆ ಯಂತ್ರಗಳ ಬಳಕೆಗೆ ಯಾವುದೇ ರೀತಿಯಾದ ನಿಬಂಧನೆಗಳು ಇಲ್ಲ ಸುಬ್ರಹ್ಮಣ್ಯ. ಹೈಬ್ರಿಡ್ ತಳಿಗಳಲ್ಲಿ ಈಗ ಹೈಬ್ರಿಡ್ ತಳಿಗಳ ಬಳಕೆಯನ್ನ ಸಾವಯವ ಕೃಷಿಯಲ್ಲಿ ಮಾಡಬಹುದು. ಅದೇ ಕುಲಾಂತರಿ ತಳಿಗಳ ಬಳಕೆ ನಿಷೇಧ ಇದೆ. ಕುಲಾಂತರಿ ಹಾರ್ಟಿಕಲ್ಚರ್ ಅಲ್ಲಿ ಇರ್ತಕ್ಕಂತ ಸಾಕಷ್ಟು ನಾವು ಹೈಬ್ರಿಡ್ ತಳಿಗಳು ಏನಿದಾವೆ, ಸಂಕರ್ಣ ತಳಿಗಳು ಅಂತ ನಾವೇನ್ ಕರಿತೀವಿ ಹೈಬ್ರಿಡ್ ತಳಿಗಳು, ಅವೆಲ್ಲವನ್ನು ಸಾವಯವದಲ್ಲಿ ಬೆಳಿಬಹುದು. ನಾಟಿ ತಳಿ ಅಂತ ಹೇಳೋದು, ನಾಟಿ ತಳಿ ಆದ್ರೆ ಬಹಳಷ್ಟು ಸೂಕ್ತ ಅಂತ ಹೇಳ್ತೀವಿ. ಈ ಒಂದು ಸಾವಯವ ಕೃಷಿಗೆ ಬಹಳಷ್ಟು ಸೂಕ್ತವಾದ ತಳಿಗಳು ನಾಟಿ ತಳಿಗಳು ಅಂತೀವಿ. ಕುಲಾಂತರ ತಳಿ ಅಂದ್ರಲ್ಲ ಅದು ಯಾವುದು? ಕುಲಾಂತರಿ ತಳಿಗಳು ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಶೇಷವಾದ ಬೇರೆ ಕಾರ್ಯಕ್ರಮನೇ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಸಾವಯವ ಕೃಷಿಯಲ್ಲಿ ಹೈಬ್ರಿಡ್ ಸುಧಾರಿತ ತಳಿ ನಾಟಿ ತಳಿಗಳನ್ನು ಬಳಕೆ ಮಾಡಬಹುದು, ಅಷ್ಟು ವಿಚಾರ ಇಟ್ಕೊಳ್ಳಿ ಬಾಲಸುಬ್ರಹ್ಮಣ್ಯ ಅವರೇ. ಒಳ್ಳೇದು ಕರೆ ಮಾಡಿದ್ದಕ್ಕಾಗಿ. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಹಾಸನ ಜಿಲ್ಲೆ ಮಾಡಲಿ. ಹೆಸರು? ಶರತ್ ಅಂತ. ಶರತ್ ಹೇಳಿ ಶರತ್ ಅವ್ರೆ. ಶುಂಠಿ ಬಗ್ಗೆ ಸರ್ ಕೇಳಬೇಕಿತ್ತು. ಕೇಳಿ. ಇವಾಗ ಶುಂಠಿ ಎಲ್ಲ 4 ತಿಂಗಳಾಗಿದೆ ಸರ್, ಗೆಡ್ಡೆ ಕಾಯಿಲೆ ಬಿದ್ದಿದೆ ಸರ್, ಅದಕ್ಕೆ ಏನ್ ಮಾಡೋದು? ಅಲ್ಲ, ಗೆಡ್ಡೆ ಕಾಯಿಲೆ ಅಂತ ಈಗಾಗ್ಲೇ ಇವರು ಮಾತಾಡ್ತಾ ಇದ್ರು, ಯಾರು ರವೀಶ್ ಅವರು ಅಂತ ಕಾಣುತ್ತೆ. 7 ತಿಂಗಳಾದ್ಮೇಲೆ ಅದಕ್ಕೆ ಹುಳ ಬೀಳುತ್ತೆ ಅಂತ. ಈಗ ನೀವು ಇಲ್ಲೇ ಪಕ್ಕದಲ್ಲೇ ಇದ್ರಿ, ನಮ್ಮ ಕಾಲೇಜಿನ ಪಕ್ಕದಲ್ಲೇ ಅಲ್ವಾ ಶರತ್? ಹೌದಲ್ವಾ? ಸಾವಯವದಲ್ಲೇ ಬೆಳೀತಾ ಇದ್ದೀರಾ ಅಥವಾ ಬೇರೆ ಇದನ್ನ ಔಷಧಿ ಹಾಕಿದ್ದೀರಾ? ಈಗ ಶರತ್ ಒಂದ್ ಕೆಲಸ ಮಾಡಿ, ಯಾಕಂದ್ರೆ ನಾಳೆನೆ ನಮ್ಗೆ ಇದು ಕಾಲೇಜ್ಗೆ ನಿಮ್ಮ ಶುಂಠಿ ಯಾವ ರೀತಿ ಇದೆ ಅನ್ನೋದನ್ನ ಸ್ಯಾಂಪಲ್ ತಗೊಂಬನ್ನಿ. ಇಲ್ಲ ಅಂತಂದ್ರೆ ನೀವೇ ಬಂದ್ರೆ ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟ ತಜ್ಞರನ್ನ ನಿಮ್ಮ ತೋಟಕ್ಕೆ ಕಳಿಸ್ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ತೀವಿ. ಈಗ ಕೃಷಿ ಮಹಾವಿದ್ಯಾಲಯ ಕಾರ್ಯಕ್ರಮದಲ್ಲಿದೆ ನೋಡಿದಿರಪ್ಪ ಶರತ್ ಅವರೇ? ನೋಡಿದ್ರೆ ನೀವು ಅಲ್ಲಿಗೆ ನಿಮ್ಮ ಶುಂಠಿಯನ್ನ ತಗೊಂಡು ಹೋಗಿ ಒಂದು ಪರಿಹಾರ ಸೂಚಿಸ್ತಾರೆ, ಇಲ್ಲ ನೀವು ಹೋಗಿ ನಿಮ್ ಜೊತೆ ತಜ್ಞರನ್ನ ಕಳಿಸ್ಕೊಡ್ತೀವಿ, ಅವರು ನಿಮ್ ಜಮೀನಿಗೆ ಬಂದು ಸ್ಯಾಂಪಲ್ ತಗೊಂಬನ್ನಿ ನಾಳೆ ತಗೊಂಬನ್ನಿ. ಆಯ್ತಾ? ಆಗ್ಬೋದಾ? ಒಳ್ಳೇದು ಶರತ್ ಅವರೇ, ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ. ನಮಸ್ಕಾರ. ಪ್ರಭಾಕರ್ ಅಂತ ಹೇಳಿ, ಜೋಡಿ ಹೊಚ್ಚ ಹೇಳಿ, ಕಡೂರು ತಾಲೂಕು. ಹೇಳಿ ಪ್ರಭಾಕರ್. ನಾವು ಈಗ ನುಗ್ಗೆ ಗಿಡನ ಸಾವಯವ ಪದ್ಧತಿಯಲ್ಲಿ ಬೆಳೀತಾ ಇದೀವಿ. ಈಗ 1.5 ತಿಂಗಳಾಗಿದೆ. ಸರಿ. ಈಗ 1 ಅಡಿಯಿಂದ 2 ಅಡಿ ಎತ್ತರಕ್ಕೆ ಬಂದಿದೆ ಗಿಡಗಳು. ಸರಿ. ನಾನು ಡಾಕ್ಟರ್ ಸಾಯಿಲ್ ಅನ್ನೋದು ಒಂದು ಲಿಕ್ವಿಡ್ ಅನ್ನ ಈಗ ಒನ್ ಟೈಮ್ ಉಪಯೋಗಿಸಿದೀನಿ. ಹೇಗಿದೆ ಫಲಿತಾಂಶ? ಫಲಿತಾಂಶ ಇನ್ನು 1 ವಾರ ಆಗಿದೆ, ಅದು ಪೂರ್ತಿ ನಮ್ಗೆ ಗೊತ್ತಾಗಿಲ್ಲ. ನನ್ನ ಪ್ರಶ್ನೆ ಏನು ಅಂದ್ರೆ, ಈಗ ಅದನ್ನ ತಿಂಗಳಿಗೊಂದ್ಸತಿ ಕೊಡಬೇಕು ಅಂತ ಹೇಳಿದ್ದಾರೆ. ಸರಿ. ಇದ್ರ ಮಧ್ಯೆ 15 ದಿನಕ್ಕೆ ಒಂದ್ಸತಿ ಜೀವಾಮೃತನ ಕೊಡ್ಬೋದು ಅಂತ. ಕೊಡ್ಬೋದು. ಜೀವಾಮೃತ ಏನಿದೆ ಇದನ್ನ ನೀವು ಸುಮಾರು ಈಗ 2 ತಿಂಗಳಾಗಿದೆ ಅಲ್ಲ? 1.5 ತಿಂಗಳಾಗಿದೆ. ಸುಮಾರು ಪ್ರತಿ ಇದಕ್ಕೆ ಒಂದು 1.5 ಲೀಟರ್ 250 ml ಹಾಕ್ಬೋದು. 1.5 ಲೀಟರ್ ಅಷ್ಟು ಹಾಕೋಬಹುದು, ಏನ್ ತೊಂದರೆ ಇಲ್ಲ. ಜೀವಾಮೃತನ ಹಾಕ್ಬೋದು. ನೀವು ಜೀವಾಮೃತ ಹೆಚ್ಚಾಗಿ ಬಳಸಿದಷ್ಟು ಒಳ್ಳೇದೇನೆ. ಕೊಡ್ಬೋದು. 15 ದಿನಕ್ಕೆ ಒಂದ್ಸತಿ ಕೊಡ್ಬೋದು. ಕೊಡ್ಬೋದು, ಏನ್ ತೊಂದರೆ. ಒಂದ್ಸತಿ ಕೊಡ್ತಾ ಇರ್ಬೋದು. ಕೊಡ್ಬೋದು, ಕೊಡ್ಬೋದು, ಚೆನ್ನಾಗಿ ಬರುತ್ತೆ. ಜೊತೆಗೆ ಇವೆಲ್ಲ ಬರುತ್ತಲ್ಲ, ಅದು ಬೇರೆ ಈ ಆಯಿಲ್ ನ ಟೈಮ್ ಮಾಡುವಂತ ಕೆಲವು ಇದೆಲ್ಲ ಇದೆಲ್ಲ ಸಾವಯವದ್ದು, ಅದನ್ನು ಎಲ್ಲ ಕೊಡ್ಬೋದಾ? ಕೊಡ್ಬೋದು, ಕೊಡ್ಬೋದು. ಆದ್ರೆ ಅದನ್ನ ಕೊಡಕ್ಕೆ ಇನ್ ಸ್ವಲ್ಪ ದಿವಸ ಹೋಗಿ. ಯಾಕೆ ಅಂತಂದ್ರೆ ಈಗ ಆ ಸಸಿಗಳಿಗೆ ಬೇಕಾಗ್ತಕ್ಕಂತ ಪೋಷಕಾಂಶಗಳ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಆಗ ನೀವು ಇದನ್ನ ಹಾಕಿದ್ರೆ ಅದು ಸಾಕಷ್ಟು ವೇಸ್ಟ್ ಆಗಿ ಹೋಗುವಂತ. ಕೊಡ್ಬೋದು, ಕೊಡ್ಬೋದು ಸರ್, ಕೊಡ್ಬೋದು, ಕೊಡ್ಬೋದು ಸರ್. ಒಳ್ಳೇದು ಪ್ರಭಾಕರ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನನ್ನ ಹೆಸರು ರಮೇಶಣ್ಣ ಅಂತ, ಅರಸೀಕೆರೆ ತಾಲೂಕು ಸಿದ್ರಹಳ್ಳಿಯಿಂದ. ಹೇಳಿ ರಮೇಶ್. ಸರ್, ನಮ್ದು ಈಗ ಪ್ರಶ್ನೆ ಅಂದ್ರೆ, ಈ ನಾಟಿ ಹಸುಗಳು ಸಗಣಿಯಷ್ಟು ಇರತಕ್ಕಂತ ಪೋಷಕಾಂಶ ಮಿಶ್ರತಳಿ ಹಸುಗಳು ಸಗಣಿಯಲ್ಲಿ ಬರಲ್ಲ ಅಂತ ಹೇಳ್ತಾರೆ, ಇದು ನಿಜನಾ? ಈಗ ಈ ಸಗಣಿನಲ್ಲಿ ಯಾವ್ಯಾವ ಪೋಷಕಾಂಶ ಇರುತ್ತೆ ಅದನ್ನ ತಿಳಿಸ್ಕೊಡಿ. ಸರಿ ಸರಿ. ಇದರಲ್ಲಿ ಸಗಣಿಯಲ್ಲಿ ನಮಗೆ ಬೇಕಾದಂತ ಬೆಳೆಗಳಿಗೆ ಬೇಕಾದಂತ 3 ಪ್ರಮುಖ ಪೋಷಕಾಂಶಗಳೇನಿದಾವೆ, ಸಾರಜನಕ, ರಂಜಕ ಮತ್ತು ಪೊಟಾಷಿಯಂ ಎಲ್ಲ ಇರ್ತವೆ. ಆದರೆ ಇದರ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಈಗ ಈ ಕಾಂಪೋಸ್ಟ್ ಅಲ್ಲಿ ಏನಿದೆ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿರುತ್ತೆ. ಅಂದ್ರೆ ನಾವು ಕಾಂಪೋಸ್ಟ್ ಅಲ್ಲಿ ಶೇಕಡ 0.4 to 1 ಅಂತೀವಿ, ಇದು 0.6 to 1.1 ಅಥವಾ 1.2 ತನಕ ಸಾರಜನಕ ಇರುತ್ತೆ. ರಂಜಕ ಬಂದು 0.3 to 0.4 ತನಕ ಇರುತ್ತೆ. ಪೊಟ್ಯಾಶ್ ಬಂದು 0.6 to 1.3 or 1.4 ತನಕ ಬರುತ್ತೆ. ವ್ಯತ್ಯಾಸ ಎರಡಕ್ಕೂ ಏನ್ ವ್ಯತ್ಯಾಸ ಇರಲ್ಲ. ಹೇಳ್ತೀನಿ. ಆದ್ರೆ ನಮ್ಮಲ್ಲಿ ಕೆಲವೊಂದು ವಿಶ್ಲೇಷಣೆ ಮಾಡಿದಾಗ ಈ ನಮ್ಮ ನಾಟಿ ತಳಿ ಏನಿದೆ ಅದಕ್ಕೂ ಮತ್ತೆ ಈ ಸಂಕರ್ಣ ತಳಿಗಳು ಇವೇನು HF ಇವೆಲ್ಲ ಬರ್ತವೆ, ಈ ತಳಿಗಳ ಸಗಣಿಯಲ್ಲಿ ಇರ್ತಕ್ಕಂತ ಪೋಷಕಾಂಶಗಳ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಯಾಕೆ ಅಂತಂದ್ರೆ ಇವುಗಳಿಗೆ ಹಾಲಿಗೋಸ್ಕರ ನಾವು ಸಾಕಷ್ಟು ಫೀಡ್ಸ್ ಕೊಡ್ತೀವಿ, ಹಿಂಡಿ ಕೊಡ್ತೀವಿ, ಇದೆಲ್ಲ ಕೊಡೋದ್ರಿಂದ ಅವುಗಳ ಒಂದು ಸಗಣಿ ಸ್ವಲ್ಪ ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಗೊತ್ತಾಯ್ತಲ್ಲ. ಸೊ ಅಲ್ಲಿ ಸ್ವಲ್ಪ ನಾವು ಹಾಕಿದ್ದ ಪೋಷಕಾಂಶಗಳೆಲ್ಲ ಅದರಲ್ಲಿ ಸಗಣಿಯಲ್ಲಿ ಬರೋದ್ರಿಂದ ಹೆಚ್ಚಾಗಿರುತ್ತೆ. ಸರಿ ಸರ್. ಸರ್ ಬೇರೆ ಇನ್ನೇನ್ ಬೇಕು? ಗಂಜಲದಲ್ಲಿ ಯಾವ ಅಂಶ ಜಾಸ್ತಿ ಇರುತ್ತೆ ಸರ್? ಹಸುವಿನ ಗಂಜಲ. ಹಸುವಿನ ಗಂಜಲ ಸ್ವಲ್ಪ ಕ್ಷಾರವಾಗಿರುತ್ತೆ, ಅದರಲ್ಲಿ ಸಾರಜನಕದ ಪ್ರಮಾಣ ಸುಮಾರು 1.1 to 1.6 or 1.8 ತನಕ ಹೋಗಿದೆ ಇರುತ್ತೆ, ಸಾರಜನಕ ಇರುತ್ತೆ. ಆಯ್ತಾ? ನಮಸ್ಕಾರ. ನಮಸ್ಕಾರ ಸರ್. ದ್ರವ ರೂಪದ ಗೊಬ್ಬರಗಳ ಬಗ್ಗೆ ಮಾತಾಡ್ತಾ ಇದ್ವಿ ಕೇಶವಮೂರ್ತಿಗಳ. ಈ ದ್ರವ ರೂಪದ ಗೊಬ್ಬರಗಳಲ್ಲಿ ಬಹಳ ವಿಶೇಷವಾಗಿ ಈಗಾಗಲೇ ತಾವು ಕೇಳಿರ್ಬೋದು, ಈಗಾಗಲೇ ಜೀವಾಮೃತದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿದೆ, ಹಾಗೆ ಈ ಗಂಜಲದ ಬಗ್ಗೆನೂ ಈಗಾಗಲೇ ರಮೇಶ್ ಅವರು ಮಾತಾಡ್ತಾ ಇದ್ರು. ಇವೆರಡರ ಬಗ್ಗೆನೂ ಬಹಳ ವಿವರವಾಗಿ ಬಹಳ ವಿಶೇಷವಾದ ಸಂಶೋಧನೆಗಳನ್ನ ನಮ್ಮ ಒಂದು ಸಂಶೋಧನಾ ಕೇಂದ್ರಗಳಲ್ಲಿ ಮಾಡಿದ್ದೀವಿ ನಾವು ಮತ್ತೆ ನಮ್ಮ ತಂಡಗಳು. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಅದರಲ್ಲೂ ವಿಶೇಷವಾಗಿ ಈ ಜೀವಾಮೃತದ ಬಗ್ಗೆ ಮತ್ತೆ ಪಂಚಗವ್ಯದ ಬಗ್ಗೆ ಸಂಶೋಧನೆ ಮಾಡ್ತಾ ಇರಬೇಕಾದ್ರೆ ನಮ್ಮಲ್ಲಿ ಒಂದು ತರಕಾರಿಯನ್ನ ಬೆಳೀತಕ್ಕಂತ ಒಂದು ತಾಕನ್ನ ಇಟ್ಕೊಂಡಿದ್ವಿ. ಅದನ್ನ ನಿರಂತರವಾಗಿ ಸುಮಾರು 60 ಕಾಲ ಯಾವುದೇ ಒಂದು ಆ ತಾಕುಗಳನ್ನ ನಾವು ಉಳುಮೆ ಮಾಡಿದೆ, ಅಗತೆ ಮಾಡಿದ್ವಿ. ಅದರಲ್ಲಿ ಇದನ್ನ ವಿಶೇಷವಾಗಿ ರೈತರಿಗೆ ಹೇಳ್ತಾ ಇದ್ದೀನಿ. ಯಾತಕ್ಕೆ ಅಂತಂದ್ರೆ ನಮ್ಮ ಅನಿಸಿಕೆ ಏನಿತ್ತು, ಈ ಪಂಚಗವ್ಯವನ್ನ ಸಾಮಾನ್ಯವಾಗಿ ನಾವು 1 ಅಂತರದಲ್ಲಿ ನಾವು ಸಿಂಪಡಣೆ ಮಾಡಿ ಕೇಳ್ತೀವಿ. ಇದನ್ನ 15 ಮಾಡಿದ್ರೆ ಏನಾದ್ರೂ ಆಗ್ಬೋದಾ ಅಂತ ಒಂದು ನಮ್ಮಲ್ಲೇನೆ ಪ್ರಶ್ನೆ ಹಾಕೊಂಡು ನಾವುಗಳು 15 ಸಿಂಪಡಣೆ ಮಾಡೋದಕ್ಕೆ ಹೋದ್ವಿ. ಆಗ ಇದನ್ನ ಪ್ರಯೋಗ ಅಂತ ತಗೊಳ್ಲಿಲ್ಲ, ಹಾಗೆ ಸಿಂಪಡಣೆ ಮಾಡಿಸ್ತೀವಿ. ನಮಗೆ ಆಶ್ಚರ್ಯ ಆಗಿದ್ದಂದ್ರೆ ಸುಮಾರು ಬೆಳೆಗಳೆಲ್ಲ ಹೋಗ್ಬಿಟ್ಟು ಕೇಶವಮೂರ್ತಿಗಳ. ನಮ್ಗೆ ಇದ್ರ ಏನು ಕಾರಣ ಅಂತಲೇ ಗೊತ್ತಾಗ್ಲಿಲ್ಲ. ನಾವು ನಮ್ಮ ಸ್ನೇಹಿತರೆಲ್ಲಾನು ಅದರ ಬಗ್ಗೆ ಬಹಳ ವಿಶೇಷವಾಗಿ ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ಏನೇನಾಗಿರ್ಬೋದು ಅಂತೆಲ್ಲ ಬಹಳ ಚರ್ಚೆ ಮಾಡಿದ್ವಿ. ಚರ್ಚೆಯಿಂದ ಸರ್ ಒಂದು ದೂರವಾಣಿ ಕರೆ ಇದೆ ಸರ್, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ಆಲೂರು ತಾಲೂಕು ಕೊಳೆಕಪ್ಪು ಗ್ರಾಮದಿಂದ ಪುನೀತ್ ಅಂತ ಮಾತಾಡೋದು. ಹೇಳಿ ಪುನೀತ್ ಅವ್ರೆ. ಸರ್ ಅದೇ ಸರ್, ಸರ್ ಡಾಕ್ಟರ್ ಹತ್ರ ಮಾತಾಡೋದು. ಹೇಳಿ ಹೇಳಿ ಪುನೀತ್, ಇದ್ದೀನಿ. ಸರ್ ಅದೇ ಸರ್, ಶುಂಠಿ ಇವಾಗ ರಾಸಾಯನಿಕದಲ್ಲಿ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ ನಿನ್ನೆ ಒಂದು ಪ್ರೋಗ್ರಾಮ್ ಮಾಡಿದ್ರು, ಹೇಳ್ತಾ ಇದ್ರು ಅವರು. ಇವಾಗ ಸಾವಯವದವ್ರು ಶುಂಠಿ ಬೆಳಿಬಹುದಾ, ಚೆನ್ನಾಗಿ ಇಳುವರಿ ಬರುತ್ತಾ? ಅಲ್ಲ, ಚೆನ್ನಾಗಿ ಬೆಳಿಬಹುದು. ಲಾಸ್ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಅದೊಂದು ಸ್ವಲ್ಪ ಚರ್ಚೆ ಆಗ್ಬೇಕಾಗತ್ತೆ. ಇಲ್ಲಿ ಶುಂಠಿಗೆ ಏನಾಗುತ್ತೆ, ಅದನ್ನ ಸಾಂಪ್ರದಾಯಿಕವಾಗಿ ತಾವು ನೋಡೋದಾದ್ರೆ ಬಹಳಷ್ಟು ಹೆಚ್ಚು ಫಲವತ್ತಾಗಿರೋ ಜಮೀನುಗಳಲ್ಲಿ ಶುಂಠಿನ ಬೆಳೀತಾರೆ. ಅಂದ್ರೆ ಫಲವತ್ತಾಗಿರೋ ಜಮೀನು ಅಂತಂದ್ರೆ ಆ ಒಂದು ಜಮೀನಿಗೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಪದಾರ್ಥಗಳನ್ನ ಹಾಕಿರ್ಬೇಕು. ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಎರೆ ಗೊಬ್ಬರ ಆಗ್ಬೋದು, ಅಥವಾ ನಮ್ಗೆ ಈ ಕೋಳಿ ಗೊಬ್ಬರ ಇದನ್ನ ಹಾಕಿ ಫಲವತ್ ಮಾಡಿ ಮಾಡಿದ್ದಾದ್ರೆ ನಮ್ಗೆ ಒಳ್ಳೆ ಇಳುವರಿ ಬರುತ್ತೆ. ಅದಕ್ಕೆ ಬರ್ತಕ್ಕಂತ ರೋಗ ಮತ್ತೆ ಕೀಟಗಳ ನಿವಾರಣೆಗೆ ನಾವು ಮೊದಲೇನೆ ಮುತುವರ್ಜಿ ವಹಿಸ್ಬೇಕು. ಈಗ ಕಾಲೇಜಿಗೆ ಬಂದ್ರೆ ನಾವು ಅದ್ರ ಬಗ್ಗೆ ಏನೇನ್ ಮಾಡಬಹುದು ಅನ್ನೋದನ್ನ ವಿವರವಾಗಿ ಹೇಳ್ತೇವೆ. ಅದಕ್ಕೆ ಯೂಸ್ ಮಾಡಬಹುದು ಸರ್? ಏನಂದ್ರಿ ಸರ್? ರಾಸಾಯನಿಕ ಗೊಬ್ಬರ ಜೊತೆಗೆ ಇದನ್ನು ಯೂಸ್ ಮಾಡಬಹುದು. ಈಗ ಸಾವಯವ ಅಂತ ಬೆಳೆದಾಗ ರಾಸಾಯನಿಕನ್ನ ಬಳಸಕ್ಕೆ ಆಗಲ್ಲ. ಆದ್ರೆ ಬೇರೆ ಈಗ ರಾಸಾಯನಿಕ ಪದ್ಧತಿಯಲ್ಲಿ ಬೆಳೆದಾಗ ಈ ಸಾವಯವ ಗೊಬ್ಬರಗಳನ್ನ ಯಥೇಚ್ಛವಾಗಿ ಕೊಟ್ರೆ ಬಹಳ ಚೆನ್ನಾಗಿ ಇಳುವರಿ ಬರುತ್ತೆ. ಆಗ್ಬೋದಾ? ಒಳ್ಳೇದು ಪುನೀತ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್ ಹೇಳಿ ಸರ್. ಪಂಚಗವ್ಯದ್ದು ಮಾಡ್ತಾ ಇದ್ವಲ್ಲ, 15 ದಿವಸಕ್ಕೆ ನಾವು ಸಿಂಪಡಣೆ ಮಾಡ್ಲಿಕ್ಕೆ ಕೊಟ್ವಿ. ಅಲ್ಲಿ ಕೆಲವೊಂದು ಬೆಳೆಗಳು, ಅದರಲ್ಲೂ ವಿಶೇಷವಾಗಿ ಈ ಸೊಪ್ಪು ತರಕಾರಿ, ಆಮೇಲೆ ಕೆಲವೊಂದು ಕೋಸು, ಈ ತರದವೆಲ್ಲ ಹೋಗ್ಬಿಟ್ಟು ಸತ್ತೋಗ್ಬಿಟ್ಟು ನಮಗೆ ಉಳ್ಕೊಂಡವು ಕೇಶವಮೂರ್ತಿಗಳ ಬದನೆ ಉಳಿತು, ಮೆಣಸಿನ ಗಿಡ ಉಳಿತು, ಇನ್ನೆಲ್ಲ ಹೋಗ್ಬಿಟ್ಟು ಸುಮಾರು ನಾವೊಂದು 12-14 ತರದ ತರಕಾರಿಗಳೆಲ್ಲ ಹೋಯ್ತು. ಏನ್ ಕಾರಣ ಇರ್ಬೋದು ಅದಕ್ಕೆ? ನಾವು ಏನ್ ಮಾಡಿದ್ವಿ, ಏನು ಅಂತ ಕಾರಣ ಅಂತ ಗೊತ್ತಾಗ್ಲಿಲ್ಲ ನಮಗೆ. ಅದ್ರ ಬಗ್ಗೆ ಸಾಕಷ್ಟು ನಾವು ಏನ್ ಮಾಡಿದೀವಿ ಅನ್ನೋದನ್ನೆಲ್ಲ ನಾವು ನಮ್ಮ ಒಂದು ರೆಕಾರ್ಡ್ಸ್ ತೆಗೆದು ನೋಡಿದಾಗ, ನಾವು ಮಾಡಿದಂಥದ್ದು ಪಂಚಗವ್ಯವನ್ನ 15 ದಿವಸಗಳ ಅಂತರದಲ್ಲಿ ಮತ್ತೆ ಕೆಲವೊಂದ್ ಸಾರಿ 1 ವಾರದ ಅಂತರದಲ್ಲಿ ಸಿಂಪಡಣೆ ಮಾಡಿದ್ವಿ. ಸರಿ ಅಂತೇಳಿ ಅದನ್ನ ನಿಲ್ಲಿಸ್ತೀವಿ. ಪಂಚಗವ್ಯ ಸಿಂಪಡಣೆಯನ್ನ ನಿಲ್ಲಿಸಿದ ಮೇಲೆ ಬೆಳೆಗಳು ಚೆನ್ನಾಗಿ ಬಂತು. ಅಂದ್ರೆ ನಾನು ಈ ಅಂಶನ ನಾವು ನಮ್ಮ ಎಲ್ಲಾ ಸಾವಯವ ಕೃಷಿಕರಲ್ಲೇ ಹಂಚಿಕೊಳ್ಳಕ್ಕೆ ತುಂಬಾ ಸಂತೋಷ ಆಗುತ್ತೆ. ಏನಂತಂದ್ರೆ ಅದು ನಮ್ಗೆ ಫೇಲ್ಯೂರೇ ಹೌದಲ್ವ, ಬೆಳೆ ಕಳ್ಕೊಳ್ಳೋದು ದೊಡ್ಡ ಒಂದು ನಷ್ಟನೇ. ಆದ್ರೆ ನಮ್ಮ ರೈತರಿಗೆ ಈ ಮಾಹಿತಿ ಹೋಗ್ಲಿ ಅನ್ನೋದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಅಂದ್ರೆ ಯಾವುದೇ ಒಂದು ಉತ್ಕೃಷ್ಟವಾಗಿದ್ರೂ ಸಹ ಬಹಳ ವಿಶೇಷವಾಗಿ ಕಾಳಜಿ ವಹಿಸಿ ಹೆಂಗಂದ್ರೆ ಯಾವ ಬೇಕೋ ಹಾಗೆ ಅತಿಯಾದ್ರೆ ಅಮೃತನು ವಿಷ ಅನ್ನೋ ತರ ಅದು ಆಯ್ತು ಅನ್ನೋದನ್ನ ಹೇಳಲಿಕ್ಕೆ ಇಷ್ಟ. ಒಂದು ದೂರವಾಣಿ ಕರೆ ಇದೆ ಸರ್. ಹೇಳಿ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ? ಮೈಸೂರು ತಾಲೂಕು ಕಡೂರು ಗ್ರಾಮದಿಂದ ಸರ್. ಹಾ, ಹೆಸರು? ರಮೇಶ್ ಅಂತ. ಹೇಳಿ ರಮೇಶ್. ಅದೇ ಈಗ ಡಾಕ್ಟರ್ ಹೇಳ್ತಾ ಇದ್ರು ಒಂದು ಯಾರೋ ಹಾಲಿ ಕಣ್ಣಿನಲ್ಲಿ ಕಣ್ಣಿನಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರುತ್ತೆ. ಹಲೋ, ಹೇಳಿ ಹೇಳಿ, ಗೊತ್ತಾಯ್ತು, ಕೇಳಿಸ್ತಾ ಹೇಳಿ ರಮೇಶ್. ಅದೇ ಈ ಸಗಣಿನಲ್ಲಿ ಪೋಷಕಾಂಶಗಳು ಜಾಸ್ತಿ ಇರತ್ತೆ ಅಂತ ಹೇಳ್ತಾ ಇದ್ರಲ್ಲ. ಹೌದು, ನಾವು ನಾಟಿ ದನಗಳಲ್ಲಿ ಪೋಷಕಾಂಶಗಳು ಸಗಣಿನಲ್ಲಿ ಹಾಲಿನಲ್ಲಿ ಒಳ್ಳೆ ಇದಿರತ್ತೆ ಅಂತ ತಿಳ್ಕೊಂಡಿದ್ದೀವಿ. ಈಗ ನಾನು ಹೇಳ್ತಾ ಇದ್ದೀನಿ, ಇದನ್ನ ವಿಶ್ಲೇಷಣೆ ಮಾಡಿನೇ ಹೇಳ್ತಾ ಇದ್ದೀವಿ. ಯಾತಕ್ಕಾಗುತ್ತೆ ಅಂದ್ರೆ ರಮೇಶ್ ಅವರ, ಇಲ್ಲಿ ನಾಟಿ ದನಗಳನ್ನ ಸಾಮಾನ್ಯವಾಗಿ ನಾವು ಸಾಕಣೆ ಮಾಡಿದಾಗ ಅದಕ್ಕೆ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಫೀಡ್ಸ್ ಅದೆಲ್ಲ ಹಾಕಲ್ಲ. ಸಾವಯವ ಕೃಷಿಯಲ್ಲಿ ಬಂದಾಗ ಸಾವಯವ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಈ ಕೃತಕವಾಗಿ ಸಿದ್ಧ ಮಾಡಿರ್ತಕ್ಕಂಥ ಯಾವುದೇ ವಸ್ತುಗಳ ಬಳಕೆ ಅಲ್ಲಿ ನಿಷೇಧವಾಗಿರುತ್ತೆ. ಆ ಒಂದು ದೃಷ್ಟಿ ಅದೊಂದು. ಜೊತೆಗೆ ಇನ್ನೊಂದು ಅಂಶ ಏನಾಗುತ್ತೆ ಅಂದ್ರೆ, ಈ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗ ಅದು ಆ ಒಂದು ಹಸು ಏನಿದೆ ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ಳೋದಿಲ್ಲ. ಆ ಬಳಕೆ ಮಾಡಿಕೊಳ್ಳದೆ ಇದ್ದಾಗ ಅದು ಸಗಣಿಯಲ್ಲಿ ಹೊರಗಡೆ ಬರುತ್ತೆ. ಗೊತ್ತಾಯ್ತಾ? ಈಗ ಕ್ವಾಲಿಟಿ ಬಗ್ಗೆ ಕೇಳೋದಾದ್ರೆ ಹೇಳಿ, ನಾಟಿ ಹಸಿನ ಹಾಲು ಕ್ವಾಲಿಟಿ ಇರತ್ತೋ ನಾಟಿ ಹಸಿನ ಹಾಲು ಕ್ವಾಲಿಟಿ ಇರತ್ತ? ತಮಗೆ ಗೊತ್ತಿದೆ, ಈಗ A1 A2 ಎರಡು ಹಾಲುಗಳು ಬರ್ತಾ ಇದಾವೆ. A2 ಹಾಲು ಬಹಳ ಉತ್ಕೃಷ್ಟ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ನಮಗೆ ಗುಣ ಮತ್ತೆ ಪ್ರಮಾಣ ಎರಡು ಒಟ್ಟಿಗೆ ಹೋಗೋದಿಲ್ಲ. ಇಲ್ಲ, ಗುಣ ಜಾಸ್ತಿ ಆದ್ರೆ ಪ್ರಮಾಣ ಕಡಿಮೆ ಆಗುತ್ತೆ, ಪ್ರಮಾಣ ಜಾಸ್ತಿ ಆದ್ರೆ ಗುಣ ಕಡಿಮೆ ಆಗುತ್ತೆ, ಹೌದಲ್ವಾ? ಈಗ ಕ್ರಾಸ್ ಬ್ರೀಡ್ಸ್ ಅಲ್ಲಿ ಹಾಲು ಜಾಸ್ತಿ ಬರುತ್ತೆ, ಗುಣ ತಗೊಂಡ್ರೆ ನಮ್ ನಾಟಿ ಹಸುಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಹೌದಲ್ವಾ? ಹಂಗೇನೆ. ಒಳ್ಳೇದು ರಮೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ನಮಸ್ತೆ ಸರ್. ಹೇಳಿ ಸರ್. ಯಾರು? ನಮಸ್ಕಾರ ಹೇಳಿ ಸರ್. ನಾವು ಕಟ್ಟಳ್ಳಿಯಿಂದ. ಹೆಸರು? ಮಂಜೇಗೌಡ ಅಂತ ಹೇಳಿ. ಹೇಳಿ ನೋಡ್ರಿ ಸರ್. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಗೌಡ್ರಿ, ಹೇಳ್ರಿ ಸರ್. ನಾವು 4 ಕಸ್ಗಳು ಹಾಕಿದೀವಿ ಸಿಂಜಿಯರ್ಸ್ಗಳನ್ನ, ನಾಟಿ ಕ್ರಾಸ್ ಟೈಪ್. ಅದನ್ನ ಗಂಜಿನ ಒಂದ್ ಕಡೆ ಶೇಖರಣೆ ಮಾಡ್ತೀವಿ. ಗಂಜನ ಆಯ್ತು, ಗೊತ್ತಾಯ್ತು. ಅದನ್ನ ಒಂದ್ ಸ್ವಲ್ಪ ತೋಟ ಇದೆ, ಅಡಕೆ ತೋಟ ಇದೆ, ಅದಕ್ಕೆ ಡೈರಿ ಕಂಡ ಹಾಕ್ತೀನಿ ಸಿಂಪಡಣೆ. ಹಂಗೆ ಬಚ್ಚಿಡ್ಕೊಂಡು ಹಾಗೆ ಎರಕ್ ಬಿಡ್ತೀನಿ. ಆಯ್ತು, ಮಾಡ್ಬೋದು. ಅದಕ್ಕೆ ಏನಾದ್ರು ನೀವು ಕ್ಷಾರ ಜಾಸ್ತಿ ಅಂತ ಹೇಳಿದ್ರಲ್ಲ ಈ ಸರಿ, ಈಗ ಗಂಜಿನದಲ್ಲಿ. ಹೌದೌದು, ಸಾಮಾನ್ಯವಾಗಿ ಹೇಳಿ ಹೇಳಿ. ಅದ್ ಸಮಸ್ಯೆ ಏನಾಗುತ್ತಾ? ಇಲ್ಲ, ಇಲ್ಲಿ ಏನಾಗುತ್ತೆ, ನಾವು ಬಳಸ್ತಕ್ಕಂತ ಪ್ರಮಾಣ ಏನಿದೆ, ಪ್ರತಿ ನಾವು ಗಿಡಕ್ಕೆ ಹಾಕಿದ್ರೆ 1.5 ಲೀಟರ್ ಹಾಕ್ತಿವಿ, ಹೌದಲ್ವಾ? ಇಲ್ಲ, ಅದಕ್ಕೂ ಕಡಿಮೆ ಹಾಕ್ಬೋದು. ಆಮೇಲೆ ಹಾಕ್ತಕ್ಕಂತ ಅಂತರ ನನ್ಗನ್ಸದಂಗೆ ನಿಮ್ಮ ಇದನ್ನೆಲ್ಲ ನೋಡಿದ್ರೆ 15 ದಿವಸದಿಂದ ತಿಂಗಳಾಗುತ್ತೆ. ಆ ಇದರಲ್ಲಿ ನೋಡೋದಾದ್ರೆ ತುಂಬಾ ಏನೇನು ಆಗೋದಿಲ್ಲ. ಇದನ್ನ ಯಾವಾಗ ಅಂದ್ರೆ ಸಿಂಪಡಣೆ ಮಾಡಬೇಕಾದ್ರೆ ಈ ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒಂದು ಸಿಂಪಡಣೆ ಮಾಡಬೇಕಾದ್ರೆ ಮಾತ್ರ? ಹೌದೌದು, ನೆಲಕ್ಕೆ ಹಾಕ್ಬೇಕಾದ್ರೆ ಏನು ತೊಂದರೆ ಇಲ್ಲ ಗೌಡ್ರ. ಒಳ್ಳೇದು ಮಂಜಗೌಡ್ರ, ಕರೆ ಮಾಡಿದ್ದಕ್ಕಾಗಿ ವಂದನೆ. ನಮಸ್ಕಾರ. ಒಂದು ದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಹೇಳಿಯಪ್ಪ, ಯಾರು ಎಲ್ಲಿಂದ ಮಾತಾಡ್ತೀರಿ? ಹಲೋ ಸರ್, ನಮಸ್ಕಾರ. ಹೇಳಿ ಸರ್. ಹೇಳಿ ಹೇಳಿ. ಕಾಳಿವಂಡಿ ಶಿವಕುಮಾರ್ ಮಾತಾಡ್ತಿರೋದು. ಶಿವಕುಮಾರ್ ಹೇಳಿ. ಶಿವಕುಮಾರ್ ಸರ್, ಏನಂದ್ರೆ ನನ್ನ ಪ್ರಶ್ನೆ ಏನಂದ್ರೆ, ರೈತರು ಈಗ ಒಂದು ಕಾಂಪೋಸ್ಟ್ ಗೊಬ್ಬರ ಅಂದ್ರೆ ಗಂಜಲ ಎಲ್ಲ ಮಾಡಿದಾಗ ಅದು ಎಷ್ಟು ದಿನವರೆಗೆ ನಾವು ಯೂಸ್ ಮಾಡ್ಬೇಕಾಗುತ್ತೆ ಸರ್? ಯಾಕಂದ್ರೆ ನಮ್ಮಲ್ಲಿ ಗೋಬರ್ ಗ್ಯಾಸ್ ಇದೆ, ಅದರಿಂದ ಒಂದು ಸಗಣಿ ತರ ಬರುತ್ತಲ್ಲ, ಅದು ಬಗ್ಗಡ ಬರುತ್ತೆ, ಕಸ ಕಡ್ಡಿ ಎಲ್ಲ ಹಾಕ್ತಾ ಇರ್ತೀವಿ. ಹೌದು. ಈಗ ಶಿವಕುಮಾರ್ ಅವರ ಎರಡು ಇದಾವೆ ಇದರಲ್ಲಿ. ಒಂದು ಬಗ್ಗಡ ಏನಿದೆ, ಬಗ್ಗಡನ ನೇರವಾಗಿ ತಾವು ಬಳಕೆ ಮಾಡ್ತೀರಾ ಅಥವಾ ತಿಪ್ಪೆಗೆ ಬಿಟ್ಬಿಡ್ತೀರಿ? ತಿಪ್ಪೆಗೆ ಹಾಕ್ಬಿಡ್ತಾ ಇದೀವಿ ಸರ್. ತಿಪ್ಪೆಗೆ ಹಾಕಿದ್ರೆ ಅದಕ್ಕೇನೆ ನಿಮ್ಮ ಇದು ಕೊಟ್ಟಿಗೆದೆಲ್ಲಾನು ಹಾಕ್ತೀರಿ, ಕಸ ಹಾಕ್ತಿರಲ್ವಾ? ಸಾಮಾನ್ಯವಾಗಿ ನಾವು ಕಾಂಪೋಸ್ಟ್ ಮಾಡ್ಬೇಕಾದ್ರೆ 3-4 ತಿಂಗಳು ಬೇಕಾಗುತ್ತೆ, ಗೊತ್ತಾಯ್ತಲ್ಲ. ಈ ರೀತಿ ಬಗ್ಗಡ ಬಿಟ್ಟಾಗ ನಮ್ಗೆ ಸುಮಾರು ಒಂದು 30-35 ದಿವಸ ಮೊದಲೇನೆ ಗೊಬ್ಬರ ಆಗುತ್ತೆ, ಅಂದ್ರೆ 3 ತಿಂಗಳಿಗೆಲ್ಲ ಬರುತ್ತೆ ಗೊಬ್ಬರ ಚೆನ್ನಾಗಿ ಬರುತ್ತೆ. ಹಾಕ್ಬೋದು. ಈಗ ಗೊಬ್ಬರನೇ ನೀವು ನೀರಿನ ಕಾಲುವೆ ಏನಿದೆ ಆ ನೀರಿನ ಕಾಲುವೆ ಮೂಲಕ ಹರಿಸ್ಬೋದು, ಇಲ್ಲ ಅಂತಂದ್ರೆ ಬಕೆಟ್ ಅಲ್ಲಿ ತಗೊಂಡೋಗಿ ಹಾಕ್ಬೋದು. ಅಲ್ಲಿ ಒಂದು ಏನಾಗುತ್ತೆ, ಸ್ವಲ್ಪ ಮೇಲ್ಗಡೆ ಹೆಪ್ಪು ಕಡ್ತಂಗೆ ಆಗುತ್ತೆ, ಅದಕ್ಕೆ ನೀರು ಒಂದ್ ಸ್ವಲ್ಪ ಹೆಚ್ಚಿಗೆ ಕೊಡ್ಬೇಕು. ಶಿವಕುಮಾರ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸಮಯ ಆಗ್ತಾ ಇದೆ, ಕೇಳಿದ್ರೆ ಬಹಳಷ್ಟು ಜನರಿಗೆ ಈ ಕಾರ್ಯಕ್ರಮದಲ್ಲಿ ದೂರವಾಣಿ ಕರೆ ಮಾಡಿ ದೇವಕುಮಾರ್ ಅವ್ರ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇರಬಹುದು, ಆದ್ರೆ ಸಮಯ ಆಗ್ತಾ ಇದೆ. ದೇವಕುಮಾರ್ ಅವರೇ, ನಿಮ್ ಜೊತೆ ನೇರವಾಗಿ ಮಾತಾಡಲಿ ಅವರು, ನಿಮ್ಮ ಮೊಬೈಲ್ ಸಂಖ್ಯೆನ ದಯಮಾಡಿ ಹೇಳ್ಬಿಡಿ. ನನ್ನ ಒಂದು ಮೊಬೈಲ್ ಸಂಖ್ಯೆ 9-4-8-0-0-8-7-8-7-9. ಇನ್ನೊಂದ್ಸರಿ ಹೇಳ್ತೀನಿ, 9-4-8-0-0-8-7-9. ಇನ್ನೊಂದ್ಸರಿ ಹೇಳ್ಬಿಡಿ ಸರ್. 9-4-8-0-0-8-7-9. ಸಾವಯವ ಕೃಷಿ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ, ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಕೃಷಿವಾಣಿಯಲ್ಲಿ ಆಲಿಸಿದ್ರೆ ಕೇಳಿದ್ರೆ ಈವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕಾರ್ಯಕರೆಯ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎನ್ ದೇವಕುಮಾರ್ ಅವರು. ಕರೆ ಮಾಡಿದ ಎಲ್ಲರಿಗೂ ವಂದನೆಗಳು. ಮತ್ತೆ ಮುಂದಿನ ವಾರ ಇದೇ ಸರಣಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಡಾಕ್ಟರ್ ತಮ್ಮಗೂ ನಮಸ್ಕಾರ. ಕೇಶಮೂರ್ತಿ ಅವರೇ, ತಮಗೂ ಮತ್ತೆ ನಿಲಯಕ್ಕೂ ಹಾಗೂ ಎಲ್ಲ ನಮ್ಮ ರೈತ ಬಾಂಧವರು ಮತ್ತೆ ಕೇಳುಗರಿಗೆ ನಮಸ್ಕಾರಗಳು. ನಮಸ್ತೆ.